ಅಲ್ಲಿ ಹೋದೆ. ಅವನೇ ತಲೆಯೊಳಗಿರುವಂತ ಪಿಕ್ಚರ್ ಹೇಳ್ದೆ, ಹಿಂಗ ಹಾಕಿದ್ದು ಈ ರೀತಿ ಬೇಕು ನನಗೆ, ನನಗೆ ಹಿಂಗ ಬೇಕು, ಈ ರೀತಿ ಆಗ್ಬೇಕು, ಈ ರೀತಿ ಒಂದು ಪೈಪು, ಈ ರೀತಿ ಒಂದು ಬುಟ್ಟಿ ಆಗ್ಬೇಕು, ಒಂದು ಸ್ಟ್ರಾಂಗ್ ಆಗಿರುವಂತ ಸ್ಟ್ರಕ್ಚರ್ ಇದ್ರ ಮೇಲೆ ಕೂಡ್ಬೇಕು. ಹೊಲದಲ್ಲಿ ಓಡಾಡ್ಬೇಕಲ್ಲ, ಓಡಾಡ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಆಮೇಲೆ ಮೇಲೊಂದು ಎರಡು ಎರಡೂವರೆ ಕ್ವಿಂಟಲ್ ಕಬ್ಬಿನ ಬೀಜ ಹಿಡಿಬೇಕು ವೇಟ್. ಹೌದು, ಅವನು ಒಂದ್ ಅರ್ಧ ತಾಸು ಎಲ್ಲ ವಿಚಾರ ಮಾಡಿ ಇಲ್ಲ ಮಾಡ್ಕೊಡ್ತೀನಿ ಇದೇನು ದೊಡ್ಡದು ಅಂದ. ನನಗೆ ಮತ್ತೆ ಧೈರ್ಯ ಬಂತು, ಆಲೋಚನೆಗೆ ಇಂಬುಸಿ ಒಂದು ಸಪೋರ್ಟ್ ಬಂತು. ಏನ್ ಬೇಕಪ್ಪ ನಿನಗೆ ಅಂದೆ, ಒಂದಿಷ್ಟು ಸಾಮಾನು ಬರ್ಕೊಟ್ಟ, ಆಂಗಲ್ ಪಟ್ಟಿ, ಆಮೇಲೆ ಸಣ್ಣ ಪಟ್ಟಿ ಬರ್ತಕ್ಕಂಥ ಈ ಪಟ್ಟಿಗಳನ್ನ ನೀವು ತಗೊಂಡ್ ಬರ್ರಿ, ನನಗೆ ಮಾಡ್ಕೊಡ್ತೀನಿ, ಜೋಡಣೆ ಮಾಡಿ ವೆಲ್ಡ್ ಮಾಡಿ ಕೊಡ್ತೇನೆ, ಕೊಡ್ತೀನಿ. ಎಲ್ಲಿ ಸಿಗ್ತವೆ? ಒಂದು ಚಿಡುಗುಪಾಗ ಸಿಗ್ತದೆ, ಇಲ್ಲ ನೀವು ಬೀದರ್ಕ್ ಹೋಗ್ಬೇಕು. ಆಯ್ತು ಅಂತಂದೆ. ನಂದು ಬೀದರ್ ಸ್ವಲ್ಪ 40 ಕಿಲೋಮೀಟರ್, ಚಿಡುಗುಪ್ಪ 25 ನಂದೆ 40 ಒಂದು 25 ಕೊಂಗಣ, ಎಲ್ಲ ಒಂದು ಲೆಕ್ಕ ಹಾಕ್ಬೇಕು, ಸಮಯ ಉಳಿತಾಯ ಎಲ್ಲ ಉಳಿತಾಯ ಲೆಕ್ಕ ಹಾಕ್ಬೇಕಲ್ಲ ಅಂತ ತಿಳ್ಕೊಂಡು ಕಾರ್ ತಗೊಂಡು ಸೀದಾ ಚಿಡುಗುಪ್ಪಕ್ಕೆ ಹೋದೆ. ಅಲ್ಲಿ ಒಂದು ನಮ್ಮ ತಂದೆಗೆ ಕ್ಲೋಸ್ ಆಗಿರುವಂತ ಒಂದು ಶಾಪ್, ಈ ಕಬ್ಬಿಣ ಸಾಮಾನುಗಳನ್ನು ಮಾರಾಟ ಮಾಡುವಂತವ್ರು, ಅವ್ರ ಹತ್ರ ಹೋಗಿ ಹೇಳಿದ್ರೆ ನಾನು ತಿಂತವ್ರ ಮಗ ಇದ್ದೀನಿ, ನನಗೆ ಈ ಸಾಮಾನು ಬೇಕಪ್ಪ, ಕೊಟ್ಬಿಟ್ಟ. ಕಾರ್ನಲ್ಲಿ ಹೋಗಿದೆ, ಕಾರ್ನಲ್ಲಿ ಹಿಡಿಲ 20 ಫೀಟ್ ಒಂದು ಪಟ್ಟಿ, ಆಂಗಲ್ ಪಟ್ಟಿ, ಉಳಿದಿವೆಲ್ಲ ಮಡಿಸಿ ಹಾಕೊಳ್ಬಹುದು, ಒಂದು 6 ಪಟ್ಟಿ ಬೇರೆ ಸಣ್ಣ ಸಣ್ಣ. ಅವ್ರಿಂದ ಹೆಂಗ್ ಮಾಡಿದ್ರೆ, ಇಲ್ರಿ ನಿಮ್ ಊರಿಗೆ ಹೋಗುವಂತ ಆಟೋ ನಿಂತಿರ್ತಾವ, ಆಟೋದ್ರಿ ಕರ್ಕೊಂಡ್ ಬಂದ್ಬಿಟ್ರೆ ಮ್ಯಾಲ ಹಾಕೊಂಡು ಹೋಗ್ಬಿಡ್ತಾರ. ಮತ್ತೆ ಆಟೋ ಸ್ಟ್ಯಾಂಡಿಗೆ ಹೋದೆ, ಆಟೋ ಸ್ಟ್ಯಾಂಡಿಗೆ ಹೋಗಿ ಎಲ್ಲ ಕರ್ಕೊಂಡು ಅವ್ನು ಹೇಳಿ ಮುಂದೆ ಒಂದ್ 200 ರೂಪಾಯಿ ಮಾತಾಡ ತಂದೆ. ಅವ್ನ ಶಾಪ್ನಲ್ಲಿ ಇಳಿಸಿ ಸಾಯಂಕಾಲ ಆಗಿತ್ತು, ಊರಿಗೆ ಹೋದೆ. ಮರುದಿವಸ ಬೆಳಗ್ಗೆ ನಮ್ಮ ಡ್ರೈವರ್ ಇನ್ನೊಬ್ಬನೊಬ್ಬಲ್ಲಿ ಕೆಲಸ ಮಾಡ್ತಾನೆ ರಹೀಮ್ ಅಂತ, ಆಮೇಲೆ ಹನೀಫ್ ಅಂತ ಡ್ರೈವರ್, ಅವರಿಬ್ಬರನ್ನ ಕರ್ಕೊಂಡು ವೆಲ್ಡಿಂಗ್ ಶಾಪಿಗೆ ಹೋದೆ. ಮಧ್ಯಾಹ್ನ ಹೋದೆ, 3:30 ಹೋದ್ವಿ, 3:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ಆಯ್ತು. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಮಾಡ್ಬೇಕು ಅಂತ ನಾನು ಮಾಡಿ ರಾತ್ರಿ 9 ಗಂಟೆ ಆದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ನಂದು ನಿಂದು ಎನರ್ಜಿ ಮುಗಿದ್ರೆ ನಮ್ದು ಎನರ್ಜಿ ಮುಗಿದಪ್ಪ, ಇನ್ನು ಮುಂದೆ ನಾಳೆ ಬೆಳಿಗ್ಗೆ ಬರ್ತದೆ. ಮತ್ತೆ ಮರುದಿನ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹೋದ್ವಿ. ಯಾವ ಐಡಿಯಾ ಪ್ರಕಾರ ಮಾಡ್ಬೇಕು ಅಂತ ಇತ್ತು ಅದೇ ರೀತಿ ಆಗ್ತಾ ಇತ್ತು, ಮಾಡ್ದ ಅದೇ ರೀತಿ ಮಾಡ್ದ. ಒಂದ್ ಸ್ವಲ್ಪ ಉಳಿದಿತ್ತು, ಏನ್ ಮಾಡಿದ್ವಿ ಪರ್ಲ ಅವ್ರ ಅಂದ್ರೆ ನಮ್ಮ ರೈತ ಬಂದ್ರಿಗೂ ತಲೆಯೊಳಗೆ ಒಂದು ಹೋಗ್ಬೇಕು ಅಂತಂದ್ರೆ ಹಾಗೆ ಅದೊಂದು ಫ್ರೇಮ್ ಇರ್ತದೆ. ನಾವು ನೀವು ಏನ್ ಹೇಳಿದೆ, ಇದು ಪರ್ಮನೆಂಟ್ ಫಿಕ್ಸ್ ಆಗಬಾರ್ದು, ಇದಕ್ಕೊಂದು ನಟ್ ಬೋಲ್ಟ್ ಹಾಕ್ಬೇಕು, ಬೇಕಂತ ಕೂಡಿಸ್ಬೇಕು, ಬ್ಯಾಡ್ ಅಂತ ತೆಗೆದಿಡು, ಬಹುಪಯೋಗಿ ಆಗ್ಬೇಕು. ಫ್ರೇಮ್ ಬೇರೆದಕ್ಕೆಲ್ಲ ಕೆಲಸಕ್ಕೆ ಬರಬೇಕು, ನೀವು ಫಿಕ್ಸ್ ವೆಲ್ಡಿಂಗ್ ಮಾಡಿದ್ರೆ. ಹೌದು ಹೌದು, ಓ ಆ ವ್ಯವಸ್ಥೆಯನ್ನೇ ಮೊದಲೇ ಆಲೋಚನೆ ಮಾಡಿದ್ರೆ, ಮೊದಲೇ ಆಲೋಚನೆ ಮಾಡಿದ್ರೆ ಹಿಂಗ ಆಗ್ಬೇಕು. ನಾನು ಫಸ್ಟ್ ಹೇಳಿದ್ನೆ ಹಿಂಗೆ ನಟ್ ಬೋಲ್ಟ್ ಫಿಕ್ಸ್ ಆಗ್ಬೇಕು. ಅವನೇನ್ ಮಾಡದ ಅಂತಂದ್ರೆ, ಮುಂದ್ಗಡೆ 2.5 ಫೀಟ್ ಎತ್ತರ ಆಂಗಲ್ ಪಟ್ಟಿ, ಹಿಂದ್ಗಡೆ 2 ಫೀಟ್. ಯಾಕಂತ ಅಂದ್ರೆ ಹಿಂಗ ಇಳಿಜಾರಾಗತ್ತ, ಹೌದು 2.5 ಅಂದ್ರೆ, ಯಾಕಂದ್ರೆ ಕಬ್ಬು ಬೀಜ ಅದು ಖಾಲಿ ಆದಂಗ ಮುಂದ್ಗಡೆ ಉಳ್ಕೋತಾ ಬರ್ಬೇಕು ಬರ್ಕೋದು ಅಂತ ತಿಳ್ಕೊಂಡು ಮಾಡಿ. ದೊಡ್ಡದೊಂದು 2.5 ಫೀಟ್, ಆಮೇಲೆ ಮೇಲೆ ಒಂದು ಬುಟ್ಟಿ ಬರುತ್ತಲ್ಲ, ಆ ಬುಟ್ಟಿ ಏನಂತಂದ್ರೆ ಒಂದು 2-2.5 ಫೀಟ್ ಎತ್ತರವಾಗಿ, ಅದಕ್ಕೆ ಕಬ್ಬಿನ ಬೀಜ ಬೀಳ್ಬಾರ್ದು, ಅಲ್ಲದ ಬೀಜ ಬೀಳ್ಬಾರ್ದು ಕೆಳಗಡೆ. ಹೌದು ಅಂತ ತಿಳ್ಕೊಂಡು ಏನ್ ಮಾಡಿದ್ರೆ, ಸಣ್ಣ ಸಣ್ಣ ಸಣ್ಣ ಸಣ್ಣ ಪಟ್ಟಿ, ಅರ್ಧ ಅರ್ಧ ಇಂಚಿಗೆ ಪಟ್ಟಿ ಎಲ್ಲ ವೆಲ್ಡ್ ಮಾಡಿಸಿ, ಆಮೇಲೆ ಕೆಳಗಡೆ ಒಂದು ತಗಡ ಹಾಕಿದ್ವಿ. ಅವನ ಹತ್ರ ಒಂದು ತಗಡ ಇತ್ತು, ತಗಡ ತಗೊಂಡು ತಗಡ ಹಾಕಿದ್ವಿ. ಒಂದು ಪೈಪ್, 3 ಇಂಚಿನ ಪೈಪ್, ಪ್ಲಾಸ್ಟಿಕ್ ಪೈಪ್, ಪಿ ಯು ಸಿ ಪೈಪ್. ಈಗ ಒಂದು ಪ್ರಶ್ನೆ, ಈಗ ಕಬ್ಬಿನ ಬೀಜ ಆಕಾರ ಬೇರೆ ಇರ್ತದೆ, ಅರಿಶಿನಕ್ಕೆ ಬೇರೆ ಇರ್ತದೆ, ಅಲ್ಲಕ್ಕೆ ಬೇರೆ ಇರ್ತದೆ, ಅದಕ್ಕೆ ಒಂದೇ ಪೈಪ್ ಆಗ್ತದ ಅಲ್ಲ ಬೇರೆ ಬೇರೆ ಜೋಡಣೆ? ಅದಕ್ಕೆ ನಾನು 3 ಇಂಚಿನ ಪೈಪ್ ತಂದೆ, ದೊಡ್ಡ ಆಕಾರ, ವ್ಯಾಸ ದೊಡ್ಡದು, 3 ಇಂಚು. ಓಹೋ, ಯಾವ್ದಾದ್ರೂ ಪರವಾಗಿಲ್ಲ, ಕಬ್ಬು ಹಾಕಿದ್ರು ಹೋಗ್ತದೆ, ಅಲ್ಲ ಹಾಕಿದ್ರು ಹೋಗ್ತದೆ, ಅರಿಶಿನ ಹಾಕಿದ್ರು ಹೋಗ್ತದೆ, ಗೊಬ್ಬರ ಹಾಕಿದ್ರು ಏನಾದ್ರು ಹಾಕಿದ್ರು ಹೋಗ್ತದೆ ಅಂತ ತಿಳ್ಕೊಂಡು. 3 ಇಂಚ್ ಪೈಪ್ ರೈತರ ಹೊಲದೊಳಗೆ ಇದೆ, ಕಾಮನ್ ಆಗಿ ಯೂಸ್ ಮಾಡಿ, ಪಿ ಯು ಸಿ ಪೈಪ್ ಸಸ್ತ ಇರುವಂತ, ಕಾಸ್ಟ್ಲಿ ಅಲ್ಲ. ಅದೆಲ್ಲ ತಗೊಂಡು ರೆಡಿ ಆಯ್ತು. ಇನ್ನ ಹಿಂದೆ ಏನಂತಂದ್ರೆ, ಮಣ್ಣು ಮುಚ್ಚಬೇಕು. ಹೌದು, ಒಟ್ಟಿಗೆ ಮಣ್ಣು ಮುಚ್ಚುತ್ತಾ ಬರ್ಬೇಕಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಏನ್ ಮಾಡಿದ್ರು, ದಪ್ಪಂದು ಗೇಜ್ ಇರುವಂತದ್ದು ತಗಡ ತಗೊಂಡು, ತಗಡನ್ನ ಹಿಂದೆ ಏನ್ ಮಾಡಿದ್ವಿ ಅಂತಂದ್ರೆ, ಕಬ್ಬಿಣದ ವೆಲ್ಡ್ ಮಾಡಿದ್ವಿ, ಅದು ಸೆಪರೇಟ್ ಹಿಂದೆ ಹಂಗೆ ಉಳಿದ್ರೆ ನಡೀತದ. ಅದು ಮಾಡಿ ಕೆಳಗಡೆ ನಾವು ಕುಂಟಿ ಹೊಡಿತೀವಿ, ರೈತರಿಗೆ ಕುಂಟಿ ಮಣ್ಣು ಮುಚ್ಚುವಂತದ್ದು, ಆ ಒಂದು ಶೇಪ್ ನಲ್ಲಿ ಆ ಒಂದು ತಗಡನ್ನ ಕಟ್ ಮಾಡಿ ಹಿಂದ್ಗಡೆ ವೆಲ್ಡ್ ಮಾಡಿಸ್ ಅದು ರೆಡಿ ಆಯ್ತು. ಬಿತ್ತನೆ ಆದ ಕೂಡಲೇ ಅದು ಮುಚ್ಕೊಂಡು ಬರ್ಬೇಕು. ಹೆಂಗಾಯ್ತು ಅಂತಂದ್ರೆ, ಎಲ್ಲ ರೆಡಿ ಆದ್ಮೇಲೆ ಯುದ್ಧ ಗೆದ್ದಿರ್ತೀವಲ್ಲ, ಹಂಗೇನೋ ಒಂದು ಖುಷಿ. ಈಗ ಕುಲಕರ್ಣಿ ಅವರು, ಇಷ್ಟೆಲ್ಲ ನೀವು ಮಾಡಿದ್ರಿ, ಅಂಗಡಿ ಅಂಗಡಿ ಅಲ್ಲದಾಡಿದ್ರಿ, ಒಂದು ಆಲೋಚನೆಯನ್ನ ಸಾಕಾರ ಮಾಡಿದ್ರಿ, ಖರ್ಚು ಎಷ್ಟು ಬಂತು ಅಂತ? ಖರ್ಚು ಏನು ಇಲ್ಲ, ಏನಿಲ್ಲ, ಬರೀ 7.5 ಸಾವಿರ. ಓಹೋ, ಬರೀ 7.5 ಸಾವಿರ ಖರ್ಚು. ಅಲ್ಲಿ ಏನಿಲ್ಲ, ಏನು ಮುರಿಯೋದಿಲ್ಲ, ಹರಿಯೋದಿಲ್ಲ, ಏನು ಇಲ್ಲ, ಏನೋ ಸ್ವಲ್ಪ ಬೆಂಡ್ ಆದ್ರೆ ಇನ್ನೊಂದು ಪಟ್ಟಿ ಹಾಕೊಳ್ಳೋದು ಅಷ್ಟೇ, ಪೈಪ್ ಮುರಿದ್ರೆ ಇನ್ನೊಂದು ಪೈಪ್ ಹಾಕೊಳ್ಳೋದು. ವೇರಂಟಿ ಇಲ್ಲ ಅಂತ ಆಯ್ತು, ವೇರಂಟಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ಅಲ್ಲೇನು ಆಯಿಲ್ ಹಾಕೋದಿಲ್ಲ, ಗ್ರೀಸ್ ಹಾಕೋದಿಲ್ಲ, ಏನು ಹಾಕೋದಿಲ್ಲ. ಬಂದ ತಕ್ಷಣ ಮರುದಿನ ಅಪ್ಪಾಗ ತೋರಿಸ್ದೆ, ನೋಡಪ್ಪ ಹಿಂಗೆ ಅವ್ರು ನೋಡಿ ಖುಷಿ ಆಯ್ತು, ಏ ಚಲೋ ಆಯ್ತು. ಇನ್ನು ಬೀಜಕ್ಕೆಲ್ಲ ಕಟ್ ಮಾಡ್ಬೇಕಲ್ಲ ಕಾಪ, ಯಾವ ರೀತಿ ಅಂದ್ರೆ ನೀವ್ ಹೆಂಗ್ ಕಟ್ ಮಾಡಿದ್ರೆ ಹಂಗ ಕಟ್ ಮಾಡ್ರಿ ಅಂತ ಹೇಳಿದ್ರೆ ಇದ್ರ ಸಲ ಬೇರೆ ಕಟ್ ಮಾಡೋಕಾಗಿಲ್ಲ. ಏನಿಲ್ಲ ಅಂದ್ರೆ ನಡುವ ಒಂದು ಕಬ್ಬು ಗುಡ್ಡಿ, ಆ ಕಡೆ ಅರ್ಧ ಗುಡ್ಡಿ, ಈ ಕಡೆ ಕಟ್ ಮಾಡೋದು. ಕಟ್ ಮಾಡಿ ಏನ್ ಮಾಡಿದ್ರೆ ನಮ್ದು ಒಂದು 4 ಎಕರೆ 4.5 ಎಕರೆ ಜಮೀನು. ನಾನು ಈ ಕಡೆ ಒಂದಿಷ್ಟು ಬೀಜ, ಆ ಎಂಡಿ ಒಂದಿಷ್ಟು ಬೀಜ ಕುಂಪಿ ಹಾಕ್ಬಿಟ್ವಿ. ಇದಕ್ಕೆ ತುಂಬಿಸ್ಲಿಕ್ಕೆ ತುಂಬಿಸ್ಬೇಕು. ಒಬ್ಬ ಡ್ರೈವರ್, ಒಬ್ಬ ಬೀಜ ಹಾಕೋನು, ಹಿಂದೊಬ್ಬನು ಏನಂತಂದ್ರೆ ಬೀಜ ಹೋಗ್ತಿರ್ತಲ್ಲ ಕೆಲವೊಂದು ಬೀಜ ಏನಾಗ್ತದೆ ಅಂದ್ರೆ ಅಕ್ಕಡಿ ಕಡೆ ಬೀಳ್ತದೆ. ಯಾಕಂತಂದ್ರೆ ಆ ಟ್ರ್ಯಾಕ್ಟರ್ ಟೈರ್ ಹಿಂದ ಮುಂದೆ ಹೋಗ್ತದೆ, ಹೋಗೋ ಏನಾಯ್ತದೆ ಸ್ವಲ್ಪ ವಂಕಟಿಂಗ್ ಆಗ್ಬಿಡುತ್ತೆ. ಅವಾಗ ಏನಾಯ್ತು, ಒಂದು ಬೀಜ ಆ ಸಾಲು ಬಿಟ್ಟು ಬೇರೆ ಕಡೆ ಬೀಳುತ್ತದೆ. ಅದೇನು ಮಾಡ್ಲಿಕ್ಕೆ ಹೋಗುದು, ಹೌದು, ಆ ಬಿದ್ದಿದ್ದನ್ನ ಕೆಲವೊಂದು ಮುಚ್ಚೋದಿಲ್ಲ. ಅದನ್ನ ಹಿಂದೆ ಬರುವಂತ ಒಬ್ಬ ಆಳು ಮುಚ್ಕೊಂತ ಅದ್ಮೇಲೆ ಕಾಲಿಟ್ಟ ಅಂದ್ರೆ ಅದು ಒಳಗೋಗ್ಬಿಡ್ತಾ ಮಣ್ಣು ಮುಚ್ಚಿಬಿಡು. ಅಂದ್ರೆ ಈಗ ಒಂದು ಬಿತ್ತನೆ ಮಾಡುವಾಗ ಮೂರು ಜನರ ಅಗತ್ಯ ಇದೆ, ಮೂರು ಅಗತ್ಯ. ಒಬ್ಬರು ಟ್ರ್ಯಾಕ್ಟರ್ ಬಿಡುವವರು, ಹೌದು, ಇನ್ನೊಬ್ಬರು ಆ ಬೀಜವನ್ನ ಪೈಪ್ ನಲ್ಲಿ ಹಾಕುವವರು, ಇನ್ನೊಬ್ರು ಆ ಕಬ್ಬನ್ನ ಮುಚ್ಚುವವರು. ಯಾವ್ದಾದ್ರು ಇದಾಗಿತ್ತಂದ್ರೆ ಎಲ್ಲೋ ಲೈನ್ ನಲ್ಲಿ ಒಂದು 10-20 ಬೀಜ ಹಂಗ ಸಿಗ್ತದೆ. ಈ ರೀತಿ ಮಾಡಿ ಪರ್ಲ ನಾನು ನಿಮ್ಗೆ ಹೇಳ್ತೇನೆ, ಒಂದು ದಿನದಲ್ಲಿ 3 ಎಕರೆಗಿಂತಲೂ ಜಾಸ್ತಿ ಬಿತ್ತನೆ ಆಯ್ತು. ಓಹೋ, 1 ಎಕರೆ ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ಆಳುಗಳು ಬೇಕು, ಏನು ವ್ಯವಸ್ಥೆ, ತುಂಬಾ ಕಷ್ಟ ಇತ್ತು, ಇದು ಬಹಳ ಸುಲಭದಲ್ಲಿ ಬಹಳ ಸರಳ ಆಯ್ತು. ನಮ್ ತಂದೆ ಹೇಳ್ತಾ ಇದ್ರು 1 ಎಕರೆ ಮಾಡಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ 10-12 ಹೆಣ್ಣಾಳುಗಳು ಬೇಕು. ಓಹೋ, ಈ ಕಬ್ಬು ಕಟ್ ಮಾಡ್ಲಿಕ್ಕೆ, ಬೀಜ ರೆಡಿ ಮಾಡ್ಲಿಕ್ಕೆ ಅಂತ ಯಾವ್ದಿದ್ರು ಮಾಡ್ಲೇಬೇಕು, ಅದು ಒಂದ್ ಕಡೆ. ಬಟ್ ಇದು ಬೀಜ ಹಾಕ್ಲಿಕ್ಕೆ 10-12 ಬೇಕು, ಇದು ಸರಳ ಆಗ್ಬಿಡ್ತು. ಟೆನ್ಷನ್ ನೋಡ್ ನೋಡಿದ್ರೆ 3 ಎಕರೆ ಮುಗಿದೋಗ್ಬಿಡ್ತು. ಮರದೇನು ಅರ್ಧ ದಿನದಲ್ಲಿ 1.5-2 ಎಕರೆ ಇದು ಮಾಡಿದ ಬಿತ್ತನೆ. ಆಮೇಲೆ ಇದಕ್ಕಿಂತ ಮೊದಲು ಏನ್ ಮಾಡಿದೆ ಪರ್ಲಾರೆ, ಗೊಬ್ಬರ ಹಾಕಬೇಕು ಅದಕ್ಕೆ. ಹೌದು, ಇದರಿಂದ ಗೊಬ್ಬರ ಹಾಕಿದ್ವಿ, ಅದಕ್ಕೂ ಬೆಳೆಸಲಿಕ್ಕೆ ಆಗ್ತದೆ. ಆಗ್ತದೆ, ಇದು ಕೇವಲ ಬಿತ್ತನೆ ಬೀಜ ಅಲ್ಲ, ಗೊಬ್ಬರವನ್ನು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ. ಗೊಬ್ಬರ ಮಾಡಿದ್ವಿ ಅದೇ ಸಾಲಿನಲ್ಲಿ, ಅಂದ್ರೆ 5 ಫೀಟ್ ಅಂದ್ರೆ ಅಂದ್ರೆ ಕಬ್ಬಿನ ಸಾಲಿಂದ ಸಾಲಿಗೆ ಅಂತರ 5 ಫೀಟ್. ಅದ್ರೊಳಗೆ ಮೊದಲು ಆ ತೆಗ್ಗಿನಲ್ಲಿ ಮೊದಲು ಬೋದ್ ಹಾಕಿದ್ವಿ, ಬೋದ್ ಬಿಡೋದು, ಬೋದ್ ಬಿಡೋದು, ಬೋದ್ ನಿರ್ಮಾಣ ಆಗ್ತದೆ. ಆ ತೆಗ್ಗಿನಲ್ಲಿ ಗೊಬ್ಬರ ಹಾಕ್ಬಿಡೋದು. ಮ್ಯಾಲೊಬ್ಬ ಮನುಷ್ಯ ಕೂತ್ ಬಿಟ್ಟಿರ್ತಾನೆ ಆಳು, ಅವನಿಗೂ ಕಷ್ಟ ಇಲ್ಲ, ಕೂಡ್ತಾರೆ. ಎರಡು ಕೈಯಿಂದ ನಮ್ಗೆ ಎಷ್ಟು ಬೇಕು ಒಂದ್ ಎಕರೆಗೆ ಏನ್ ರೆಕಮೆಂಡ್ ಮಾಡಿದ್ರೆ ಅದ್ರ ಪ್ರಕಾರ ಚೀಲ ಇಟ್ಕೊಳ್ಳೋದು, ಕೈಲಿಂದ ಹಾಕೊಂಡು ಹೋಗ್ಬಿಡ್ತಾರೆ. ಆ ಪೈಪ್ನ ಒಳಗೆ ಹಾಕ್ಬಿಡುದು, ಪೈಪ್ನ ಹಾಕೊಂಡು ಹೋಗ್ಬಿಟ್ರೆ ಗೊಬ್ಬರ ಮುಗಿದೋಗ್ಬಿಡ್ತು. ಅಂದ್ರೆ ಇದು ಮಲ್ಟಿಪರ್ಪಸ್ ಅಂತ. ಈ ರೀತಿ ಮಾಡಿದ್ಮೇಲೆ ನನಗೇನ ಅನಿಸ್ತು, ಇದ್ರೊಳಗಡೆ ಅಲ್ಲದ ಬೀಜನ ಇಟ್ಕೊಳ್ಬಹುದು. ಹೌದು, ಅಂದ್ರೆ ಎಲ್ಲ ಕೊಂಬು ಮುರಿದಿರ್ತಾರೆ, ಮ್ಯಾಲ್ ಕೂಡ್ತಾನ ಹಾಕೋತ್ ಹೋಗ್ಬಿಡ್ತಾನೆ. ಆಮೇಲೆ ಅರಿಶಿಣ ಅದನ್ನ ಹಂಗ ಹಾಕೊಳ್ತಾನೆ, ಹಾಕೊಂಡು ಹೋಗ್ಬಿಡ. ಇನ್ನೊಂದೇನಾಗುತ್ತೆ, ರೈತರ ಭಾಳ ಜನ ಬಂದು ನೋಡ್ತಾ ಇದ್ರು ಈ ಕಬ್ಬಿನ ಅಂತರ ಹ್ಯಾಂಗ್ ಮೇಂಟೈನ್ ಮಾಡೋದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅಂತರವನ್ನು ಕಾಪಾಡಬೇಕಲ್ಲ, ಕಾಪಾಡ್ಕೊಳ್ಳೋದು. ಈ ಕೆಲವೊಬ್ಬ ರೈತರು ಜೋಡ್ ಕಬ್ಬು ಬಿತ್ತಾರೆ, ಕೆಲವು ರೈತರು ಕಬ್ಬಿನ ತುದಿ ತುದಿಗೆ ಹಚ್ಚಿ ಬಿತ್ತಾರೆ, ಕೆಲವರು ಒಂದು ಕಬ್ಬಿನ ಇನ್ನೊಂದು ಕಬ್ಬಿಗೆ 4-6 ಇಂಚು ದೂರ ಇರಬೇಕು ಅಂತ ಬಿತ್ತಾರೆ, ಅಂತರವನ್ನು ಕಾಪಾಡ್ಕೊಂಡು ಅವ್ರವ್ರು. ಇದು ನಾನು ಹೆಂಗು ಮಾಡ್ಲಿಕ್ಕೆ ಆಗತ್ತಂದ್ರೆ, ಮ್ಯಾಲ್ ಕೂತನು 2 ಕಬ್ಬು ಒಮ್ಮೆಲೆ ಹಿಡಿದು ಬಿಟ್ರೆ ಜೋಡಿ ಕಬ್ಬಾಯ್ತು. ಬಹಳ ಸುಲಭ, ಈ ಕೈಯಲ್ಲಿ ಈ ಕೈ 2 ಹಿಡ್ಕೊಂಡು ಬಿಟ್ರೆ ಜೋಡಿ ಕಬ್ಬಾಯ್ತು. ಒಂದ್ರ ಮೇಲೆ ಒಂದ್ ಬೀಳ್ಬೇಕಂದ್ರೆ ಇಮಿಡಿಯೇಟ್ ಫಾಸ್ಟ್ ಬಿಟ್ಕೋತ ಹೋಗ್ಬಿಡು, ಒಂದಕ್ಕೊಂದು ಬಿಡುತ್ತೆ. ಒಂದು 6 ಇಂಚ್ ಅಪ್ಪ ಅವ್ನಿಗೆ ಕಾಣಿಸ್ತದೆ ಕಬ್ ಎಷ್ಟು ಅಂತರ ಬೀಳುತ್ತದೆ, ಕೆಳಗೆ ನೋಡ್ತಾ ಹೋಗ್ಬಹುದು, ನೋಡ್ತಾ ಸಾವಕಾಶ ಬಿಟ್ರೆ ಸ್ವಲ್ಪ ಅಂತರ ಆಗುತ್ತೆ. ಆದ್ರೆ ಟ್ರ್ಯಾಕ್ಟರ್ ನ ಸ್ಪೀಡ್ ಅನ್ನು ಮೇಂಟೈನ್ ಮಾಡ್ಬೇಕು, ಕಂಟ್ರೋಲ್ ಮಾಡಿ, ಅದು ಮುಖ್ಯ. ಆ ಡ್ರೈವರ್ಗೆ ಹೇಳೋದು, ನಮ್ ಕಬ್ಬಿನ ನೋಡ್ಕೊಂಡು ಒಂದ್ 2-3 ಸಾಲು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಿರ, ಆಮೇಲೆ ಅಂತರ ಆಗ್ತದೆ. ಇದಾದ್ಮೇಲೆ ಪರ್ಲವ್ರು ಇನ್ನೊಂದು ಏನಾಯ್ತಂದ್ರೆ, ಒಂದ್ ಯಾವ್ದೋ ಒಂದು ಯಂತ್ರ ಮಾಡಿದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ ಮನುಷ್ಯ, ಇದ್ ಹೆಂಗ್ ನಾವು ಬೇರೆ ಕೆಲ್ಸಕ್ಕೆ ಯೂಸ್ ಮಾಡಬಹುದು, ವಿವಿಧ ದೇಶ ಆಗ್ಬೇಕು ಅಂತಂದ್ರೆ ಇನ್ನೂ ಚಲೋ. ಹೌದು, ಈಗ ನಮ್ಮಲ್ಲಿ ಏನಾಯ್ತು, 2 ಇರ್ತಕ್ಕ ಒಂದು ಈಗ ಬಿತ್ತನೆಗೆ ಅಂತ ಮಾಡಿದ್ದನ್ನು ಗೊಬ್ಬರ ಹಾಕ್ಲಿಕ್ಕೂ ಬಳಕೆ ಮಾಡಲಾಯ್ತು. ಆಯ್ತು, ಇನ್ನೊಂದು ಏನ್ ಮಾಡಿದೆ, ಈಗ ಕಬ್ಬು ಹೋಗಿತ್ತು ಫ್ಯಾಕ್ಟ್ರಿಗೆ, ಕೊಡಿ ಕಬ್ಬು ಅಂತೀವಿ ಅಥವಾ ರಟೂನ್ ಅಂತೀವಿ, ಅದಕ್ಕೆ ಗೊಬ್ಬರ ಹಾಕ್ಬೇಕು. ಹೌದು, ಮೇಲ್ ಗೊಬ್ಬರ ಕೊಡ್ಬೇಕು. ಕೊಡ್ಬೇಕು. ಸಾಮಾನ್ಯವಾಗಿರುವಂತ ಪದ್ಧತಿ ಏನಂತಂದ್ರೆ, ನಮ್ಮಲ್ಲಿ ರೈತರು ಬುಟ್ಟಿಯಲ್ಲಿ ಗೊಬ್ಬರ ತಗೊಂಡು ಹಿಂಗ್ ಚಲ್ಕೊಂಡು ಸ್ಪ್ರೆಡಿಂಗ್ ಮಾಡ್ತಾರೆ. ಹೌದು, ಸಾಲ್ನಲ್ಲಿ ಅಂತ ಚೆಲ್ತಾರೆ, ಬಟ್ ಸಾಲ್ನಲ್ಲಿ ಸ್ವಲ್ಪ ಬೀಳುತ್ತದೆ, ಬೀದಿ ಒಳಗಡೆ ಜಾಸ್ತಿ ಬೀಳುತ್ತೆ. ಏನಾಯ್ತು, ಒಂದು ಗೊಬ್ಬರ ವೇಸ್ಟ್ ಆಯ್ತು, ವೇಸ್ಟ್ ಆಗ್ತದೆ. ಎರಡನೇದು, ಬೀದಿಯಲ್ಲಿ ಬಿದ್ದಿರುವಂತ ಗೊಬ್ಬರ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಏನು ಬೆಳೆದಿರೋದಿಲ್ಲ, ಹೌದು, ಹುಲ್ಲು ಜಾಸ್ತಿ ಬೆಳೀತದೆ, ಕಸ. ಯಾಕಂದ್ರೆ ಈ ಗೊಬ್ಬರ ಬಿದ್ದಿದೆಲ್ಲ, ಬಿದ್ದಿರ್ತದೆ, ಆ ಕಸ ತೆಗ್ಲಿಕ್ ಮತ್ತೆ ನಾವು ಖರ್ಚು ಮಾಡಬಹುದು. ಇದು ಉಲ್ಟ ನಷ್ಟನೆ, ನಷ್ಟನೆ. ಇಲ್ಲಿ ಏನಾಯ್ತು, ಸಾಲಲ್ಲೇ ಗೊಬ್ಬರ, ಎಷ್ಟು ಬೇಕು ಅಷ್ಟೇ ಗೊಬ್ಬರ. ಓಹೋ, ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅವರು 9 ಚೀಲ 10 ಚೀಲ ಹಾಕುವಂತ ಗೊಬ್ಬರನ 4 ಚೀಲದಲ್ಲಿ ಗೊಬ್ಬರ ಹಾಕ್ಬಿಟ್ಟೆ, ಸಾಕಾಗ್ತದೆ ಇಡೀ ಹೊಲಕ್ಕೆ. ಅಂದ್ರೆ 4 ಚೀಲ ಗೊಬ್ಬರ ಉಳಿತು, ಉಳಿತಾಯ ಆಯ್ತಾ. ಹೌದು, ಈಗ ವಿಜ್ಞಾನಿಗಳಲ್ಲಿ ತಿಳಿದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೃಷಿಯೊಳಗೆ ಲಾಭದಾಯಕ ಮಾಡ್ಕೊಳ್ಬೇಕು ಅಂತಂದ್ರೆ ಉತ್ಪನ್ನ ಖರ್ಚು ಕಡಿಮೆ ಮಾಡಬೇಕು, ಬಹಳ ಮುಖ್ಯವಾದ ಪ್ರೊಡಕ್ಷನ್ ಕಡಿಮೆ ಆಗ್ಬೇಕು. ಅದ್ರೊಳಗೆ ಗೊಬ್ಬರ ಬಹಳ ಮುಖ್ಯವಾಗಿರುವಂತದ್ದು, ಮೇಜರ್ ಖರ್ಚು. ಇಲ್ಲಿ ಅರ್ಧ ನಾವು ಉಳಿಸಿದ್ವಿ ಅಂತಂದ್ರೆ ನಮ್ಗೆ ಇದಾಗಿದೆ. ಈ ರೀತಿ 2 ದಿನದಲ್ಲಿ ನಾವು 12 ಎಕರೆ, 2 ದಿನದಲ್ಲಿ 1 ದಿನಕ್ಕೆ 6 ಎಕರೆ ಎರಡು ದಿನ ಹನ್ನೆರಡು ಎಕರೆ ಆಯ್ತು ಅಂತ ಎಷ್ಟು ಟೈಮ್ ಉಳಿತು ಅಲ್ಲಿ ಇಬ್ರೆ. ಬಹಳ ರೈತೋಪಯೋಗಿ ಯಂತ್ರ ಇದು ಆಗಿರುವಂತ. ಇದನ್ನ ಏನಾದ್ರೂ ಅಭಿವೃದ್ಧಿ ಪಡಿಸಲಿಕ್ಕೆ ಏನಾದ್ರೂ ಚಿಂತನೆ ಮಾಡಿದ್ರೆ ಇನ್ನು ಈ ಏನಾಯ್ತು ಅದು ಮಾಡುವಂತ ಸಮಯದೊಳಗೆ ಕೆಳಗಡೆ ಬೋದ್ ಬಿಟ್ಟಿದ್ವಿ, ಇನ್ನೊಂದ್ ಸ್ವಲ್ಪ ಅಲ್ಲಿ ತೆಗ್ಗಾಗಬೇಕಾಗಿತ್ತು ಅಂತ ತಲೆಯಲ್ಲಿ ಬಂತು. ಅದಕ್ಕೆ ಏನ್ ವಿಚಾರ ಮಾಡ ಅದಕ್ಕೊಂದು ಮುಂದೆ ಎರಡು ನಟ್ ಖಾಲಿ ಇದೆ ಆ ಫ್ರೇಮ್ಗೆ, ಒಂದು ನೇಗಿಲ್ ಕಾರು ಅಂತಿವೆ ಅಥವಾ ನೇಗಿಲ್ ಹಲ್ಲು ಅಂತಿವೆ, ಹಲ್ಲು ಅಂತ ಹೌದು. ಆ ಒಂದು ಹಲ್ಲನ್ನ ನಾವು ಮುಂದೆ ಕೂಡಿಸಿದ್ವಿ ಅಂತಂದ್ರೆ ಅದು ಸ್ವಲ್ಪ ಮಣ್ಣನ್ನ ಸರಿಸಿಕೊಂಡು ಹೋಗ್ತದೆ, ಇನ್ನೊಂದ್ ಸ್ವಲ್ಪ ಬೋಧಾಗ್ಬಿಡ್ತದೆ. ಇದೇ ಯಂತ್ರದಿಂದ ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ರೈತರ ಹತ್ರ ಇರ್ತದೆ ಒಂದು ನೇಗಿಲ್ ಹಲ್ಲು ಇರ್ತದೆ, ಹೌದು ಹೌದು, ಬಹಳಷ್ಟು ಇದನ್ನು ಜೋಡಣೆ ಮಾಡ್ಬೇಕು. ಅದು ಜೋಡಣೆ ಎರಡು ನಟ್ ಇರ್ತವೆ, ನಟ್ ಬೋಲ್ಟ್ ಫಿಟ್ ಮಾಡಿದ್ರೆ ಅದು ಫಿಟ್ ಆಗ್ಬಿಡುತ್ತೆ. ಸರ್ ಹಿಂದೆ ನಾನು ಕಬ್ಬಿಣ ಪಟ್ಟಿ ಕೂಡಿಸಿದ್ದೆ, ಆ ಕಬ್ಬಿಣ ಪಟ್ಟಿ ಏನಾಯ್ತು ಕೆಲವೊಂದ್ ಕಡೆ ಈ ಕವಳಿ ಅಥವಾ ಭತ್ತ ತೆಗೆದು ಕಬ್ಬು ಹಾಕ್ತಾರೆ ಅಥವಾ ಬೇರೆ ಏನೋ ಬೆಳೆ ತೆಗೆದು ಕಬ್ಬು ಹಾಕ್ತಾರೆ, ಪೂರ್ಣ ಹೊಲ ಸ್ವಚ್ಛ ಆಗಿರುದಿಲ್ಲ, ಆ ಬೆಳೆ ಉಳಿಕೆ ಹಂಗ ಇರ್ತದೆ, ಆ ಸಮಯದಲ್ಲಿ ಬಿತ್ತಬೇಕಾಗತ್ತೆ. ಅವಾಗ ಇದು ಹಿಂದೆ ಪಟ್ಟಿನ ಹಚ್ಚಿದ್ವಿ, ಅದನ್ನ ಹಾಕೊಂಡು ಹೋದಾಗ ಅದು ಜಮಾ ಆಗ್ಬಿಡ್ತದೆ, ಜಮಾ ಆಗ್ಬಿಟ್ಟು ಮಣ್ಣು ಬೀಜ ಎಲ್ಲಾನು ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾ ಏನ್ ವಿಚಾರ ಮಾಡಿದೆ ಈಗ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ, ಆ ಪಟ್ಟಿ ತೆಗೆದು ಆ ನೇಗಿಲ ಈ ಕುಂಟಿ ಹೊಡಿತಾರೆ, ಕುಂಟಿ ಒಂದು ಪಟ್ಟಿ ಬರ್ತದೆ, ಕುಂಟಿ ಪಟ್ಟಿ ಅಂತ ಬರ್ತದೆ, ಅದು ಮೂರ್ ಇಂಚ್ ಎರಡೂವರೆ ಇಂಚ್ ಇರ್ತದೆ. ಅದನ್ನ ನಾವು ವೆಲ್ಡ್ ಮಾಡಿಬಿಟ್ರೆ ಹೆಚ್ಚಾಗಿದ್ ಮಣ್ಣು ಹಿಂದೆ ಹರ್ಕೊಂಡು ಹೋಗ್ಬಿಡುತ್ತೆ, ಹೆಚ್ಚಿನ ಮಣ್ಣನ್ನ ಅಂದ್ರೆ ಸರ್ಕೊಂಡು ಹೋಗೋದಿಲ್ಲ, ಎಳ್ಕೊಂಡು ಹೋಗೋದಿಲ್ಲ, ಮಣ್ಣು ಕುಂಪಿ ಆಗೋದಿಲ್ಲ. ಅದೊಂದು ಮಾಡ್ಬೇಕಂತ, ಇದೊಂದು ಹೊಸ ವಿಧಾನ, ಇದರಿಂದಲೇ ಹೊಸ ವಿಧಾನ ಇದರಿಂದ ಅಲ್ಲಿ ಆಗಿರುವಂತ ಅನಾನುಕೂಲತೆ ನೋಡ್ಕೊಂಡು ಮಾಡುವಂತ. ಇನ್ನೊಂದೇನು ಬಂತು ಸಾಧನ ಅದರ ನನ್ನ ತಲೆಯೊಳಗೆ ಅಂತಂದ್ರೆ, ನಾ ಇದು ಮಾಡಿರೋದು ಸಣ್ಣ ಟ್ರಾಕ್ಟರ್. ಹೌದು, ಎಲ್ಲ ರೈತರ ಹತ್ರ ಎರಡು ಟೈಪ್ ಟ್ರಾಕ್ಟರ್ ಇರುತ್ತೆ, ಒಂದು ಇಪ್ಪತ್ತು ಇಪ್ಪತ್ತೈದು ಎಚ್ ಪಿ ದು, ಇನ್ನೊಂದು ಐವತ್ತರಿಂದ ದೊಡ್ಡದು. ದೊಡ್ಡದು ಬಹಳ ಜನ ರೈತರು ಅಂದ್ರೆ ಸರ್ ಇದು ದೊಡ್ಡ ಟ್ರಾಕ್ಟರ್ ಆದ್ರೆ ಚಲೋ ಆಗ್ತದೆ, ಸಣ್ಣಕ್ಕಿಂತಲೂ ಸಣ್ಣದಕ್ಕೆ. ಯಾಕೆ ಆ ರೀತಿ ಹೇಳಿದ್ರು ಅಂದ್ರೆ ಅವ್ರ ಹತ್ರ ದೊಡ್ಡದಿದ್ರೆ ನಮ್ಗೆ ದೊಡ್ಡದು ಬೇಕು, ನಮ್ಮತ್ರ ಸಣ್ಣ ಟ್ರಾಕ್ಟರ್ ಅಂದ್ರೆ ಇದೆಲ್ಲ ಗಾತ್ರದಲ್ಲಿ ದೊಡ್ಡದೇ ಆಗಬೇಕು, ಅದರ ಶೇಖರಣೆ ಮಾಡುವಂತದ್ದು ಎಲ್ಲರೂ ದೊಡ್ಡದಾಗ. ಹೌದು, ಅದಕ್ಕೆ ನಾನೇನು ವಿಚಾರ ಮಾಡಿದ್ರೆ ಎಲ್ಲರೂ ಮುಂದೆ ಬರೋ ದಿನಗಳಲ್ಲಿ ಏನ್ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ, ನಾಲ್ಕು ಕೆಲಸ ಒಂದೇ ಸಲ ಆಗ್ಬೇಕು ಒಟ್ಟಿಗೆ ಅಂದ್ರೆ ನಮ್ಮ ರೈತರಿಗೆ ಅಷ್ಟು ಟೈಮ್ ಉಳಿಬೇಕು, ಡೀಸೆಲ್ ಉಳಿಬೇಕು, ಆಳುಗಳು ಉಳಿಬೇಕು, ಎಲ್ಲ ಉಳಿಬೇಕು, ಒಂದೇ ಸಾಧನೆ ಮಾಡಿದಾಗ ಸರಿಯಲ್ಲಿ ಮುಗಿತ್ ಕೆಲಸ ಆಗ್ಬೇಕು. ಏನು ಅಂತಂದ್ರೆ ಮೊದಲು ಭೂಮಿ ಎಲ್ಲ ತಯಾರಾಗ್ತಾರೆ, ಎಲ್ಲ ರೆಡಿ ಆಗ್ತದೆ, ಅದಾದ್ಮೇಲೆ ಬೋದ್ ಬಿಡ್ತಾರೆ, ಒಂದ್ ಕೆಲಸ ಬೋದ್ ಬಿಟ್ಟು ಗೊಬ್ಬರ ಹಾಕ್ಬೇಕು, ಹೌದು, ಎರಡನೇ ಕೆಲಸ. ಮೂರನೇದು ಬೀಜ ಹಾಕ್ಬೇಕು, ಮೂರನೇ ಕೆಲಸ ಮಣ್ಣು ಮುಚ್ಚಬೇಕು, ನಾಲ್ಕೇ ಕೆಲಸ. ಹೌದು ಹೌದಾ, ಅದಕ್ಕೆ ನಾನೇನು ವಿಚಾರ ಮಾಡಿದೆ, ಈ ಬೋದು ಬಿಡುವಂತದ್ದು ಏನಿರ್ತದೆ ಟ್ರಾಕ್ಟರ್ಗೆ, ಇದನ್ನ ನಾವು ದೊಡ್ಡ ಟ್ರಾಕ್ಟರ್ ಮೇಲೆ ಫಿಕ್ಸ್ ಮಾಡಲಿ, ಸಣ್ಣ ಟ್ರಾಕ್ಟರ್ ಮೇಲೆ ಫಿಕ್ಸ್ ಮಾಡಲಿ, ಆ ಬೋದ್ ಹಾಕೋದು, ಈ ಗೊಬ್ಬರ ಹಾಕೋದು, ಆ ಡಬ್ಬಿಯೊಳಗೆ ಈಗ ಮಾಡಿದ ನಾನು ಒಂದೇ ಪ್ಲಾಸ್ಟಿಕ್ ಪೈಪ್ ಕೂಡಿಸಿದೆ, ಅಲ್ಲಿ ಎರಡು ಕೂಡಿಸ್ಬಿಡೋದು, ಒಂದೇ ಡಬ್ಬಕ್ಕೆ, ಒಂದ್ ಹಿಂದೆ ಒಂದ್ ಮುಂದೆ. ಹಿಂದಿನದ್ರಲ್ಲಿ ಏನಂತಂದ್ರೆ ಗೊಬ್ಬರ ಬೀಳ್ತದೆ, ಮುಂದಿನದ್ರಲ್ಲಿ ಬೀಜ ಬೀಳುತ್ತೆ, ಓಹೋ, ಇಬ್ರು ಕೂಡೋದು ಅಂತಂದ್ರೆ ಏನಂತ, ಬೋದು ಆಗ್ತದೆ ವಿತ್ ಬೀಜ ಆಗ್ತದೆ, ಗೊಬ್ಬರ ಆಗ್ತದೆ, ಹಿಂದೆ ಮಣ್ಣು ಮುಚ್ಕೊಂಡು ಬರ್ತದೆ. ಬಹುಪಯೋಗಿ ಯಂತ್ರವನ್ನಾಗಿ ಪರಿವರ್ತಿಸಿದ್ರೆ ಇದನ್ನ. ಆಮೇಲೆ ಇನ್ನೊಂದೇನಂದ್ರೆ, ಇದು ಸಣ್ಣ ಟ್ರಾಕ್ಟರ್ಗೆ ಸಣ್ಣ ಫ್ರೇಮ್ ಇರ್ತದೆ, ದೊಡ್ಡ ಟ್ರಾಕ್ಟರ್ಗೆ ನೇಗಿಲ್ದು ಮೂರ್ ಹಲ್ಲು ಇರ್ತವೆ, ಬೋದ್ ಬಿಡುವಂತದ್ದು ಮೂರ್ ಇರ್ತವೆ. ನಮಗೆ ಮೂರ್ ಬೇಡ, ನಡುವಿಂದ ಒಂದು ಇದು ರಿಮೂವ್ ಮಾಡ್ಬಿಡೋದು, ತೆಗೆದು ಬಿಡೋದು, ಎರಡೇ ಸಾಕಾಗ್ತದೆ, ಎರಡು ಆ ಕಡೆ ಈ ಕಡೆ ಐದು ಫೀಟ್ ಅಂತರ. ಆ ಐದು ಫೀಟ್ ಅಂತರದಲ್ಲಿ ಇಂತ ಎರಡು ಡಬ್ಬಿಯನ್ನ ಕೂಡಿಸ್ಬೇಕಂತ ವಿಚಾರ ಮಾಡಿ, ಈ ಬೋದ್ ಬಿಡೋದ್ರ ಮೇಲೆ ಒಂದು, ಈ ಬೋದ್ ಬಿಡೋದ್ರ ಮೇಲೆ, ಆ ಫ್ರೇಮ್ ಮೇಲೆ ದೊಡ್ಡ ಡಬ್ಬಿ ಮಾಡಿ ಅಲ್ಲಿ ನಾಲ್ಕು ಜನ ಕೂಡ್ಬೇಕು ಹಿಂದ್ಗಡೆ, ಕೂಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಮಾಡುದು ಸಣ್ಣ ಕಬ್ಬಿಣ ಪಟ್ಟಿಯಿಂದ, ಅದಕ್ಕೆ ದೊಡ್ಡದಲ್ಲ, ಅಲ್ಲಿ ಮಾಡಿ ಇಲ್ಲಿಬ್ರು ಅಲ್ಲಿಬ್ರು ಒಂದೊಂದು ಡಬ್ಬಿಯೊಳಗೆ ಅಗಲ ಹೇಳ್ದಂಗೆ ಎರಡು ಪೈಪ್, ಒಂದ್ ಬೀಜ ಒಂದ್ ಗೊಬ್ಬರ, ಒಂದ್ ಬೀಜ ಒಂದ್ ಗೊಬ್ಬರ, ಅದು ಒಂದೇ ಸಲಕ್ಕೆ ಹೋದ್ರೆ ಎರಡು ಸಾಲ ಮುಗಿದ್ ಬಿಡ್ತದೆ. ಓಹೋ, ಬೋದ ಹಾಕೋದಾಗ್ಬಿಡ್ತದೆ, ಬೀಜ ಹಾಕೋದಾಗತ್ತೆ, ಗೊಬ್ಬರ ಹಾಕೋದಾಗತ್ತೆ, ಹಿಂದೆ ಮಣ್ಣು ಮುಚ್ಚೋದಾಗ್ಬಿಡುತ್ತೆ. ಓಹೋ, ಇದನ್ನ ನಾನು ಮುಂದಿನ ಹಂತದಲ್ಲಿ ಬರೋ ಹಂತದಲ್ಲಿ ಈಗ ನೆಕ್ಸ್ಟ್ ನಮ್ಮಲ್ಲಿ ಉಳ್ಳಾಗಡ್ಡಿ ಹಾಕಿದ್ರೆ ಉಳ್ಳಾಗಡ್ಡಿ ತೆಗೆದ ಮೇಲೆ ಇದನ್ನು ಪ್ರಯೋಗ ಮಾಡಿ ಮತ್ತೆ ಕಬ್ಬು ಹಾಕ್ಬೇಕಂತ ಬರ್ತಲ್ಲ, ಅವಾಗ ದೊಡ್ಡ ಟ್ರಾಕ್ಟರ್ಗೆ ಹಾಕಿ ನಮ್ಮಲ್ಲಿ ಎರಡು ಇದೆ ಅಂತ ಹೇಳಲ್ಲ, ಹಾಕ್ಬಿಟ್ರೆ ನಾಲ್ಕು ಕೆಲಸಗಳು ಒಟ್ಟಿಗೆ ಆಗ್ಬಿಡ್ತದೆ. ಒಳ್ಳೆ ಆಲೋಚನೆ. ಈಗ ರಾಜೇಂದ್ರ ಕುಲಕರ್ಣಿ ಅವರೇ, ನಮಗೆ ಒಂದು ಮಾತು ಇದೆ, ಯಾವುದು ಕೂಡ ಲ್ಯಾಬಿನಿಂದ ಲ್ಯಾಂಡ್ಗೆ ಬರಬೇಕು, ಇದು ಹೊಲದಲ್ಲೇ ಸೃಷ್ಟಿಯಾಗಿರತಕ್ಕಂತ ಒಂದು ವಿನೂತನವಾಗಿರತಕ್ಕಂತ ಕೂರಿಗೆ ಯಂತ್ರ. ಇಂಥ ಒಂದು ಯಂತ್ರದ ಆವಿಷ್ಕಾರ ಆದ ಮೇಲೆ ರೈತರ ಪ್ರತಿಕ್ರಿಯೆ ಹೇಗಿತ್ತು? ಜನ ಬಂದು ನೋಡಿದ್ರು, ನಾವು ಕೂಡ ಇದನ್ನು ಅಳವಡಿಸಿಕೊಳ್ತೇವೆ ಅಂತ ಹೇಳ್ಕೊಂಡು ಯಾರಾದ್ರೂ ಮುಂದೆ ಬಂದಿದ್ದಾರೆ, ಹೇಗೆ ಅನುಭವ ಏನಿತ್ತು ಅಂತ? ಸದಾನಂದರ, ನನ್ನ ಮಾಧ್ಯಮದ ಮಿತ್ರರೇನಿದ್ದಾರೆ, ವೃತ್ತಿಯ ಒಂದು ಸಂಬಂಧದಲ್ಲಿ ಬೆಳೆದಿರುವಂತ ಎಲ್ಲರೂ ಗೆಳೆಯರು ಇರುವಂತವ್ರು, ನಾನು ಇದು ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳಿದ ಮೇಲೆ ಅವರವ್ರ ಪತ್ರಿಕೆಯೊಳಗೆ ಎಲ್ಲರೂ ಅದು ಒಂದು ನ್ಯೂಸ್, ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಎಲ್ಲದರಲ್ಲಿ ಎಲ್ಲ ಕಡೆ ಬಂತು, ಜಾಲತಾಣದಲ್ಲಿ ಬಂತು, ಪೇಪರ್ನಲ್ಲಿ ಬಂತು, ಎಲ್ಲ ಕಡೆ ನ್ಯೂಸ್ ಪೇಪರ್ನಲ್ಲಿ ಬಂತು. ಬಂದ ಮೇಲೆ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿದ್ರು, ಇಲ್ರಿ ಇದು ಬಹಳ ಚಲೋ ಮಾಡಿರಿ,

ಗದಲ ಮನಸ ಎಡವಾರದಮ್ಮ.